ಬಂದಿರುವಂತಹ ಮತ್ತ ಮುಂದಿನ ಹಂತಗಳಲ್ಲಿ ಬರುವಂತಹ ರೋಗಗಳ ಬಗ್ಗೆ ಮತ್ತ ಅವುಗಳ ನಿರ್ವಹಣೆ ಬಗ್ಗೆ ನಾವೀಗ ಚರ್ಚೆ ಮಾಡೋಣಂತ ಈ ವಿಷಯಗಳನ್ನು ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಕಲಬುರಗಿಯ ಆಳಂದ ರಸ್ತೆಯೊಳಗಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದೊಳಗ ಸಸ್ಯರೋಗ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಎಲ್ಲಾ ವಿಷಯಗಳನ್ನು ತಿಳಿಸಿಕೊಡೋರಿದ್ದಾರೆ. ನಮಸ್ಕಾರ ಡಾಕ್ಟರ್ ಜಹೀರ್ ಅಹಮದ್ ಅವರು. ಈಗ ಉಳ್ಳಾಗಡ್ಡಿ ಒಳಗ, ಮೆಣಸಿನಕಾಯಿ ಒಳಗ ಮತ್ತು ಹೀರೆಕಾಯಿ ಒಳಗ ಸದ್ಯಕ್ಕೆ ಏನಾದರೂ ತೊಂದರೆ ಕೊಡುವಂತಹ ರೋಗಗಳದಾವಂತೀರಿ? ಈಗ ಚಳಿ ಸನ್ನಿವೇಶ ಸ್ಟಾರ್ಟ್ ಆಗ್ತಾ ಇದೆ, ಯಾಕಂದ್ರೆ ಮುಂಜಾನೆ ಮಂಜು ವಾತಾವರಣನೂ ಇರುತ್ತೆ. ಇಂಥ ಟೈಮಲ್ಲಿ ರೈತ ಬಾಂಧವರು ಪ್ರಸ್ತುತ ಜನವರಿ ಫೆಬ್ರವರಿವರೆಗೂ ನೋಡ್ಕೊಳ್ಬೇಕಾಗುತ್ತೆ. ಈಗ ಎಲ್ಲಾ ಹಂತದಲ್ಲಿ ಹವಾಮಾನ ವೈಪರೀತ್ಯ ಆಗಿ ಲೇಟ್ ಲೇಟ್ ಆಗಿ ಸೆಟ್ ಆಗ್ತಾ ಇದೆ ಈ ಥಂಡಿ ಸನ್ನಿವೇಶಗಳು ಅಥವಾ ಮಂಜು ಬೀಳುವಂತದ್ದು. ಆಮೇಲೆ ಡೇ ಟೈಮಲ್ಲಿ ಇರತಕ್ಕಂತಹ ಒಣ ಹವೆ ಸನ್ನಿವೇಶ, ಈ ಎರಡು ಸನ್ನಿವೇಶಕ್ಕೆ ಈಗಾಗಲೇ ಕೆಲವು ಭಾಗದಲ್ಲಿನೂ ನೀರಿನ ಕೊರತೆನೂ ಆಗಿದೆ. ಸೊ ಬೇರೆ ಬೇರೆ ಸನ್ನಿವೇಶಕ್ಕೆ ಎಲ್ಲಾ ಈ ತರಕಾರಿ ಬೆಳೆಯಲ್ಲಿ ರೋಗಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಹೌದಲ್ಲ, ಈಗ ಸದ್ಯಕ್ಕೆ ಇರುವಂತಹ ರೋಗಗಳು ಯಾವಂತೀರಿ? ಬಹಳಷ್ಟು ಕಾಡುವಂತಹ ರೋಗಗಳು ಈಗ ಪ್ರಸ್ತುತ ಕಾಡುವಂತಹ ರೋಗ ಅಂದ್ರೆ ಮೆಣಸಿನಕಾಯಿಯಲ್ಲಿ ಬೂದಿ ರೋಗ, ಆಮೇಲೆ ಹೂಕಾಯಿ ಉದುರುವಿಕೆ, ಇದು ಕೂಡ ಬೂದಿ ರೋಗದಿಂದಲೇ ಆಗುವಂತಹ ಲಕ್ಷಣಗಳು. ಆಮೇಲೆ ಎಲೆ ಚುಕ್ಕಿ ರೋಗಗಳು ಮೆಣಸಿನಕಾಯಿಯಲ್ಲಿ. ಆಮೇಲೆ ಇತ್ತೀಚೆಗೆ ಆಳಂದ ಭಾಗ ಮತ್ತೆ ಚಿಂಚೋಳಿ ಭಾಗದಲ್ಲಿ ಆಮೇಲೆ ರಟಗಲ್ ಭಾಗದಲ್ಲಿ ಬರುವಂತಹ ಮೇನ್ ಆಗಲಿ ಗಿಡ ಹಸಿರಾಗಿ ಬಿಟ್ಟೇನೆ ಮೆಣಸಿನಕಾಯಿ ಸೊರಗ್ತಾ ಇದೆ, ಅಂದ್ರೆ ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಹೇಳ್ತೇವೆ, ಈ ರೋಗ ಜಾಸ್ತಿ ಇದೆ. ಆಮೇಲೆ ಎಲ್ಲಾ ಭಾಗದಲ್ಲಿ ನಮಗೆ ಇಡೀ ರಿಪೋರ್ಟ್ ಆಗಿರೋದು ಅಂದ್ರೆ ಮುಟ್ರಿ ರೋಗ, ಮುದುಡಿ ರೋಗ ಅಂತ ಹೇಳಿ, ಇದು ವೈರಸ್ ರೋಗಾಣು, ಕಾಂಪ್ಲೆಕ್ಸ್ ವೈರಸ್ ರೋಗಾಣು. ಸೊ ಇದರ ಹತೋಟಿ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಆಮೇಲೆ ಬದನೆಯಲ್ಲಿ ಕೂಡ ಅದೇ ರೀತಿ ನಿಧಾನಗತಿಯ ಸೊರಗು ರೋಗ ಮತ್ತೆ ಶೀಘ್ರ ಸೊರಗು ರೋಗ ಕೂಡ ಜಾಸ್ತಿ ಇದೆ. ಸೊ ಫಂಗಲ್ ಮತ್ತೆ ಬ್ಯಾಕ್ಟೀರಿಯಾ ಇದು ಕೂಡ ಜಾಸ್ತಿ ಇದೆ. ಆಮೇಲೆ ಬೆಂಡೆಯಲ್ಲಿ ಹಳದಿ ನಂಜಾಣು ರೋಗ ಜಾಸ್ತಿ ಇದೆ, ಅಂದ್ರೆ ಬದುಗಳಲ್ಲೆಲ್ಲ ರೈತರೆಲ್ಲ ಕ್ಲೀನ್ ಮಾಡ್ತಾ ಇಲ್ಲ ಕಳೆಗಳನ್ನು, ಆ ನಂಜಾಣು ಕೂಡ ಬೆಂಡೆ ಗಿಡಕ್ಕೆ ಬಂದು ಹಳದಿ ರೋಗ ಕೊಡುತ್ತದೆ. ಆಮೇಲೆ ಹೀರೆಕಾಯಿ, ಇದರಲ್ಲಿ ನಮ್ಮ ಮೈನಸ್ ಕನ್ನಿ ಮಾರ್ಕೆಟ್ ಆಗಬಹುದು, ಸೂಪರ್ ಮಾರ್ಕೆಟ್ ಇರಬಹುದು, ಬರುವಂತಹ ತಹಸೀಲ್ದಾರ್ ಮಾರ್ಕೆಟ್ಗಳಲ್ಲಿ ಬಹಳಷ್ಟು ಅಂದ್ರೆ ಹೀರೆಕಾಯಿನೆ ಎಲ್ಲಾ ಮಾರ್ಕೆಟ್ಗಳಿಂದ, ಆಳಂದದಿಂದ ಆಗಲಿ ಅಫ್ಜಲ್ಪುರದಲ್ಲಿ. ಸೊ ರೈತರು ಈ ರೋಗದ ಬಗ್ಗೆ, ಹೀರೆಕಾಯಿ ರೋಗಗಳ ಬಗ್ಗೆ ಬಹಳಷ್ಟು ನೋಡ್ಕೊಳ್ಳಬೇಕಾಗುತ್ತೆ. ಹೌದಲ್ಲ, ಈ ಸದ್ಯಕ್ಕೆ ಇವೆಲ್ಲ ತೊಂದರೆ ಕೊಡ್ತಾ ಇದ್ದಾವ. ಮತ್ತೆ ಈಗ ಈ ರೋಗಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತೀರಿ, ಅಥವಾ ಈಗ ಮಾಡಬೇಕಾಗದಂತಹ ಒಂದು ಪರಿಸ್ಥಿತಿ ಅದನ್ನೋ ಏನೋ, ಹಿಂದೆ ಕೆಲವೊಂದು ಯಾವ್ದು ಮಾಡದೇ ಇರುವಂತಹ ಪದ್ಧತಿಗಳಿಂದ ಕೂಡ ಈ ರೋಗಗಳು ಬಂದಿರೋದಕ್ಕೆ ಸಾಧ್ಯತೆಗಳಾದವ? ಸಾಧ್ಯತೆಗಳು, ಯಾಕಂದ್ರೆ ಬೆಳೆದಂತಹ ಯಾವ್ದು ಅವಶೇಷಗಳೇನಿದೆ ಮೊದಲನೇದು, ಅದು ಕೂಡ ಹವಾಮಾನ ವೈಪರೀತ್ಯ ಆಗುದ್ರಿಂದ ಒಂದಲ್ಲ ಎರಡು ದಿನದಲ್ಲಿ ಆ ರೋಗದ ಬೀಜಾಣುಗಳು ಉತ್ಪತ್ತಿಯಾಗಿ ಗಾಳಿ ಮೂಲಕ ಅಥವಾ ಹೊಲದಲ್ಲಿನ ಮಣ್ಣಿನ ಮೂಲಕ ನೀರಿನ ಮೂಲಕ ಪ್ರಸಾರ ಆಗುವ ಸಾಧ್ಯತೆಗಳಿದೆ. ಕೆಲವೊಂದು ರೋಗಗಳನ್ನು ರೈತರು ಜಾಗೃತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. ಈಗ ನೀರಾವರಿ ಮಾಡೋದ್ರಿಂದ ಏನಾದರೂ ತೊಂದರೆಗಳಾದವ ರೈತರಿಗೆ? ಕೆಲವೊಮ್ಮೆ ಅಂದ್ರೆ ಅತಿಯಾದ ನೀರು ಕಟ್ತಾ ಇದಾರೆ ಉಳ್ಳಗಡ್ಡೆಯಲ್ಲಿ, ಒಂದು ಹತ್ತು ದಿನನೂ ಗ್ಯಾಪ್ ಕೊಡಲ್ಲ. ಸೊ ತೋಟಗಾರಿಕಾ ತಜ್ಞರ ಪ್ರಕಾರ, ಒಂದು ಅಂದ್ರೆ ಇನ್ನೊಂದಕ್ಕೆ ಅಂತರ ಬಾರಿಷ್ಟು ಇಂಪಾರ್ಟೆಂಟ್. ಸಸಿ ಹಚ್ಚಿ ಒಂದು ನಾಲ್ಕೈದು ದಿನದಲ್ಲಿ ನೀರು ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇನ್ನು ಗಿಡ ಮುಳುಗಿಸುವಷ್ಟು ನೀರು ಕೊಡ್ತಾ ಇದಾರೆ, ಅಲ್ಲಿನೇ ಡ್ಯಾಂಪಿಂಗ್ ಆಫ್ ಅಂದ್ರೆ ಗಿಡ ಸಾಯುವಂತಹ ರೋಗಗಳು ನಾವು ನೋಡ್ತೇವೆ. ಸೊ ರೈತರು ನೀರು ಜಾಸ್ತಿ ಇದೆ ಅಂತ ಅತಿಯಾಗಿ ಕಟ್ಟಲೇಬಾರದು, ಅದರ ನೋಡ್ಕೊಂಡು ಮಾಯಿಶ್ಚರ್ ನೋಡ್ಕೊಂಡು ಹವಾಗುಣಕ್ಕೆ ತಕ್ಕಂತೆ ನೋಡ್ಕೊಳ್ಬೇಕು. ಯಾಕಂದ್ರೆ ಕಳೆದ ನಾವು ನೋಡ್ತಾ ಇದ್ದೇವೆ, ನಾಲ್ಕೈದು ಸಾಲ ತಿಂಗಳಲ್ಲಿ ಮಳೆ ಬರುವಂತಹ ಸನ್ನಿವೇಶ ಇರುತ್ತೆ, ಮೋಡ ಸನ್ನಿವೇಶ, ಬಿಸಿಲಿನ ಅವಧಿಗಳು ಕಡಿಮೆ ಇರ್ತವೆ, ಅಂತ ಸನ್ನಿವೇಶದಲ್ಲೂ ಕೂಡ ರೈತರು ತಂಪಾದ ವಾತಾವರಣ ನೀರು ಕೊಡ್ತಾ ಇದ್ದಾರೆ, ಇದು ತಪ್ಪು ನಿರ್ಧಾರ. ಅಂದ್ರೆ ವಿಶೇಷವಾಗಿ ಉಳ್ಳಾಗಡ್ಡಿ ಒಳಗೆ ನೀರು ನಿಲ್ಲಿಸುವಂತಹ ಒಂದೇನು ಅವಶ್ಯಕತೆ ಇಲ್ಲ? ಅಯ್ಯೋ, ಸಸಿ ಬೇಕಾದಾಗ ಮಾತ್ರ ನೀರು ಕೊಡಬೇಕಾಗುತ್ತೆ. ಸೊ ಅರ್ಧ ಫೀಟ್ ಒಂದ್ ಫೀಟ್ ನೋಡಿಕೊಂಡು ನೀರು ಕೊಡಬೇಕಾಗುತ್ತೆ. ಸೊ ರೋಗಕ್ಕೆ ಬಹಳಷ್ಟು ತುತ್ತಾಗುವಂತದ್ದು ನೀರಾವರಿ ಪದ್ಧತಿಗಳು, ನೀರಾವರಿ ಪದ್ಧತಿಯಿಂದ ರೋಗ ಬರುವಂತಹ ಸಾಧ್ಯತೆಗಳು ಇರ್ತವೆ. ಆಮೇಲೆ ನೀರಿನಿಂದ ಹರಡುವಂತಹ ರೋಗಗಳು ಕೂಡ, ಹೌದು, ನೀರಲ್ಲೇ ಇರತಕ್ಕಂತಹ ನೆಟೆ ರೋಗಗಳು ಇರ್ತವೆ, ಮಣ್ಣಲ್ಲೇ ಇರತಕ್ಕಂಥದ್ದು, ಒಂದು ಫ್ಯೂಜರಿಯಂ ಇರಬಹುದು, ಬ್ಯಾಕ್ಟೀರಿಯಾ ಇರಬಹುದು, ಸುಡೋಮನಾಸ್, ಆಮೇಲೆ ಇರತಕ್ಕಂತಹ ಸ್ಕ್ಲಿರೋಶಿಯಂ ಇರಬಹುದು, ರೈಸಾಕ್ಟೋನಿಯಾ, ಪಿಥಿಯಂ, ಈ ಐದು ರೋಗಗಳು ನೀರ್ ಮೂಲಕ ಹಾಕ್ತವೆ. ಅವು ಒಂದಲ್ಲ ಒಂದು ಏನು ಬದುಗಳಲ್ಲಿ ಕೊಡ್ತಾರೆ ರೈತರುಗಳು, ಆ ರೋಗ ಇರತಕ್ಕಂತಹ ಬದು ನಿರ್ಮಾಣ ಮಾಡ್ಕೊಂಡು ಕೊಡುವಾಗ ಗಿಡಗಳ ನಿರ್ವಹಣೆ ಕೂಡ ಬಾರಿ ಇಂಪಾರ್ಟೆಂಟ್. ಸೊ ಅದೇ ನೀರು ಮುಂದೆ ಹೋದ್ರೆ ಇನ್ನೊಂದು ಗಿಡಕ್ಕೆ ಬರುವಂತಹ ಸಾಧ್ಯತೆ ಇದೆ. ರೈತ ಬಾಂಧವರಿಗೆ ಗಮನಿಸಬೇಕು, ಏನು ಜಹೀರ್ ಅಹಮದ್ ಅವರು ಹೇಳಿದ್ರು, ನಾಲ್ಕೈದು ರೋಗಾಣುಗಳ ವಿಷಯಗಳನ್ನು ಹೇಳಿದ್ರು ಅವರು. ಈ ನಾಲ್ಕೈದು ರೋಗಾಣುಗಳು ಏನದಾವ, ಇವು ತಮಗ ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೂ ಕೂಡ ಅವು ಉಂಟು ಮಾಡುವಂತಹ ಒಂದು ಲಕ್ಷಣಗಳಿರ್ತಾವ, ಆ ಲಕ್ಷಣಗಳನ್ನ ಏನಾದರೂ ನಿಮ್ಮ ಬೆಳೆ ಒಳಗೆ ಕಂಡು ಬಂತು ಅಂತಂದ್ರೆ, ಜಹೀರ್ ಅಹಮದ್ ಅವರೇ, ಇಂಥ ಒಂದು ಏನು ಲಕ್ಷಣ ಬಂತು, ರೋಗದ ಲಕ್ಷಣ ಬಂತು, ಅಥವಾ ಒಂದು ಯಾವ್ದೋ ಒಂದು ಎಲಿ ಒಣಗಾಕತ್ತು, ಅಥವಾ ಹೂ ಉದುರಾಕತ್ತು, ಅಥವಾ ಏನೋ ಒಂದು ತೊಂದರೆ ಕಾಣಿಸ್ತು ಗಿಡದಲ್ಲಿ ಅಂತಂದ್ರೆ, ಅಂತ ಒಂದು ಸ್ಯಾಂಪಲ್ ಅನ್ನ ತಮ್ಮ ಕೃಷಿ ವಿಜ್ಞಾನಕ್ಕೆ ಏನಾದ್ರೆ ತರಬಹುದು ರೈತರು? ಹೌದು, ಸಾಕಷ್ಟು ರೈತರು ಈಗಾಗಲೇ ಮಾಹಿತಿ ಪಡ್ಕೊಂಡಾರೆ, ಯಾಕಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆರು ಜನ ವಿಜ್ಞಾನಿಗಳಿದ್ದಾರೆ. ಸೊ ಎಲ್ಲಾ ಹಂತದಲ್ಲಿ ರೈತರು ಬಂದ್ರೆ ಒಂದಲ್ಲ ಒಂದು ಚರ್ಚೆ ಮಾಡ್ಕೊಂಡು ಹೋಗ್ತಾರೆ. ಸೊ ಮೊದಲು ರೈತರು, ಈಗ ಅಂತೂ ಕೆಲವರು ಮೊಬೈಲ್ ಅಲ್ಲಿ ಫೋಟೋ ತಗೊಂಡು ಬರ್ತಾರೆ, ಸ್ಯಾಂಪಲ್ ತಗೊಂಡ್ ಬರ್ತಾರೆ. ಇನ್ನೊಂದು ಸ್ಪೆಷಲ್ ಅಂದ್ರೆ ನನಗೆ ದುಡ್ಡು ಖರ್ಚು ಜಾಸ್ತಿ ಆಗ್ತದ್ರೆ ನಾನು ನನ್ನ ಹುಡುಗ ಕಲಿತಾ ಇದ್ದಾನೆ ರೈತರು ಅಂತ ಹೇಳ್ಕೊಂಡು ರೈತರು ಅವರ ಮಕ್ಕಳಲ್ಲಿ ಕೊಡ್ತಾ ಇದಾರೆ ಸ್ಯಾಂಪಲ್ ಗಳು. ಸೊ ಸಾಯಂಕಾಲ 4 ಗಂಟೆಗೆ ಕ್ಲಾಸ್ ಬಿಡ್ತಾ ಇದೆ ಹುಡುಗರಿಗೆ. ಅದ್ ಮುಂಜಾನೆ ತಗೊಂಡ್ ಬಂದ್ರು ಸರ್ ಹೇಳಿ ಈ ಮೊಬೈಲ್ ಗೆ ಮೆಸೇಜ್ ಕಳಿಸಿ ಅಂತ ಹೇಳ್ತಾರೆ ಟೆಸ್ಟ್ ಮಾಡ್ಕೊಂಡು. ಸೊ ರೈತರಿಗೆ ಸೂಕ್ತ ಮಾಹಿತಿ ನಾವು ನೋಡ್ತಾ ಇದ್ರೆ, ಯಾಕಂದ್ರೆ ಕೆಲವೊಂದು ಸ್ಪೆಲ್ಲಿಂಗ್ ಗಳು ಕಷ್ಟ ಇರ್ತವೆ. ಸೊ ಅದನ್ನೇ ನಾವು ಮೆಸೇಜ್ ಮಾಡ್ಕೊಂಡು ರೈತರು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡು ಅದೇ ಔಷಧಿ ಮಾಡ್ಕೊಂಡು ಕರೆಕ್ಟ್ ಆಗಿ ರೋಗ ನಿರ್ವಹಣೆಗೆ ಮತ್ತೆ ಕಿಡ್ನಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂದ್ರೆ ತಾವು ಹೇಳದಂತ ಏನು ಪದ್ಧತಿಗಳಾದವ ಅಥವಾ ಶಿಫಾರಸು ಏನ್ ಮಾಡಿರ್ತಿರ್ತಾವ ಅದನ್ನೇ ಬಳಸ್ತಾ ಇದ್ದಾರೆ. ಯಾಕಂದ್ರೆ ಬಹಳಷ್ಟು ಮಾಲಿಕ್ಯೂಲ್ ಗಳು ಬಂದವೆ. ಸೊ ಒಂದೇ ದಿನದಲ್ಲಿ ರೋಗ ಹತೋಟಿ ಅಸಾಧ್ಯ. ಸೊ ಸಿಂಪಡಣೆ ಆಗಿ 3-4 ದಿನ ಕೂಡ ನೀರು ನಿರ್ವಹಣೆ ಕೂಡ ಬಾರಿ ಇಂಪಾರ್ಟೆಂಟ್. ಇವತ್ತು ಸಿಂಪಡಣೆ ಆಗಿ ನಾಳೆ ನೀರು ಕೊಟ್ಟವರದು ಎಲ್ಲ ಫೇಲ್ ಆಗಿಬಿಟ್ಟವೆ. ಸೊ ಏನು ಸಿಂಪಡಣೆ ಜಾಗೃತಿ ಏನಿದೆ ಬಹಳಷ್ಟು ಇಂಪಾರ್ಟೆಂಟ್ ನಿರ್ವಹಣೆ ಮಾಡುವಂತದ್ದು. ಮತ್ತೆ ಈಗ ಉಳ್ಳಾಗಡ್ಡಿ ಒಳಗಾಯ್ತು ಅಥವಾ ಮೆಣಸಿನಕಾಯಿ ಮತ್ತೆ ಹೀರೆಕಾಯಿ ಏನು? ಮೆಣಸಿನಕಾಯಿಯಲ್ಲಿ ಮತ್ತೆ ಹೀರೆಕಾಯಿಯಲ್ಲಿ ಬರುವಂತಹ ಮುಖ್ಯ ರೋಗ ಅಂದ್ರೆ ಈಗ ಮೆಣಸಿನಕಾಯಿಯಲ್ಲಿ ಬೂದಿ ರೋಗ ಬರ್ತಾ ಇದ್ರೆ. ಸೊ ನಾವು ನಮ್ಮ ತಂಡ ಅಫಜಲ್ಪುರ ಅತನೂರ್ ಭಾಗದಲ್ಲಿ ಬಟಕಲ್ ಭಾಗದಲ್ಲಿ ಹೋಗಿದ್ವಿ. ಎಲ್ಲಾ ಹೂ ಕಾಯಿಗಳು ಬೀಳ್ತವೆ. ಸೊ ಬಡ್ಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಎಲ್ಲ ಫುಲ್ ಬಿದ್ದಾವೆ. ಅದ್ರಲ್ಲಿ ನೋಡಿದಾಗ ಎಲ್ಲ ಬೂದಿ ಅಂಶಗಳು ಸ್ಟಾರ್ಟ್ ಆಗಿವೆ, ಈಗಾಗಲೇ ಸ್ಟಾರ್ಟ್ ಆಗಿವೆ. ಯಾಕಂದ್ರೆ ಸೈಕ್ಲೋನ್ ನ ಎಫೆಕ್ಟ್ ಹವಾಮಾನ ವೈಪರೀತ್ಯದಿಂದಾಗಿ ಮೋಡ ವಾತಾವರಣಕ್ಕೆ ಆ ಬೂದಿ ಕೂಡ ಬಂದಿವೆ. ಯಾಕಂದ್ರೆ ಒಣ ಸನ್ನಿವೇಶ ಕೂಡ ಬರ್ತಾ ಇದೆ. ಸೊ ರೈತರು ನೋಡ್ಬೇಕಂದ್ರೆ ಆ ಬಿಳಿ ಬಿಳಿ ಶಿಲೀಂಧ್ರಗಳು ತಳಭಾಗ ಮೆಣಸಿನಕಾಯಿಯ ತಳಭಾಗ ಇರ್ತವೆ, ಆಮೇಲೆ ಹೀರೆಕಾಯಿಯ ಮೇಲ್ಭಾಗ ಇರ್ತವೆ. ಸೊ ಅದನ್ನು ನೋಡ್ಕೊಂಡು ಬೂದಿ ರೋಗ ಬಂತಂತ ತಿಳ್ಕೊಳ್ಳಿ. ಅಲ್ಲಿ ಫೋಟೋ ಸಿಂಥೆಸಿಸ್ ಅಂತೇವೆ, ದ್ಯುತಿ ಸಂಶ್ಲೇಷಣ ಕ್ರಿಯೆ ಏನಿದೆ ಅದು ಕುಕ್ಕೊಂಡು ಎಲ್ಲವೂ ಹಳದಿ ಬಣ್ಣಕ್ಕೆ ತಗೊಳ್ತವೆ. ಇದರಿಂದಾಗಿ ಒಂದು ವಾರದಲ್ಲಿನೇ ಹೆಸರುಗಳು ಎಲೆಗಳು ಹೂ ಕಾಯಿಗಳು ಬಿದ್ದು ಬಿಡ್ತವೆ. ಸೊ ರೈತರು ಮುಂಜಾಗ್ರತೆಯಾಗಿ ಒಂದು ಸ್ಪ್ರೇ ತಗೊಳ್ಳೇಬೇಕು. ಆಂಥ್ರಾಕ್ನೋಸ್, ಎಲೆ ಚುಕ್ಕಿ ರೋಗ, ಆಮೇಲೆ ಚಿಬ್ಬು ರೋಗ, ಬೂದಿ ರೋಗ, ಈ ಮೂರು ಹತೋಟಿ ಮಾಡುವಂತಹ ಕೆಮಿಕಲ್ ಬಂದವೆ, ಹೆಕ್ಸಾಕೊನೋಸೋಲ್ ಅಂತ ಹೇಳ್ತೇವೆ. ಅದನ್ನು 1 ಮಿಲಿ ಪ್ರತಿ ಲೀಟರ್ನಲ್ಲಿ ಬೆರೆಸಿಬಿಟ್ಟು ಸಿಂಪಡಣೆ ಮಾಡಿದ್ರೆ ಬೂದಿ ರೋಗವನ್ನು ಮಾಡ್ಕೊಳ್ಬಹುದು. ಇನ್ನು ಅದಕ್ಕಿಂತ ಮಾಲಿಕ್ಯೂಲ್ ಅಂದ್ರೆ ಒಂದು 10-15 ದಿನ ನಂತರ ಡೈಫೆನ್ ಕೊನೋಸೋಲ್ ಅಂತ ಹೇಳ್ತೇವೆ, ಅದನ್ನು ಸ್ಕೋರ್ ಅಂತ ಕರಿತೇವೆ, ಅದನ್ನು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಸಿಂಪಡಣೆ ಮಾಡಿದಲ್ಲಿ ಬೂದಿ ರೋಗವನ್ನು ಹತೋಟಿ ಮಾಡಬಹುದು. ಸೊ ಅತಿಯಾಗಿ ನೀರು ಕಟ್ಟುವುದರಿಂದ ಹ್ಯುಮಿಡಿಟಿ ಕ್ರಿಯೆ ಆಗುತ್ತೆ, ತೇವಾಂಶದೇ ಆ ಒಂದು ಸನ್ನಿವೇಶಕ್ಕೆ ಜಾಸ್ತಿ ಆಗಿಬಿಡ್ತವೆ. ಸೊ ಸ್ಪೋರ್ ಮಲ್ಟಿಪ್ಲಿಕೇಶನ್ ಕೂಡ ಜಾಸ್ತಿ ಆಗ್ತವೆ. ಸೊ ರೈತರು ಮುಂಜಾನೆ ಮಂಜು ಕವಿದ ವಾತಾವರಣದ 11 ಗಂಟೆ ಒಳಗಡೆ ಸಿಂಪಡಣೆ ಮಾಡಿದರೆ ಆ ಮಂಜು ನೀರಿನೊಟ್ಟಿಗೆ ರಿಯಾಕ್ಷನ್ ಆಗಿ ಬೂದಿ ರೋಗವನ್ನು ಯಶಸ್ವಿಯಾಗಿ ಹತೋಟಿ ಮಾಡಿ. ಓಹೋ, ಇದು ಬಹಳ ಒಳ್ಳೆ ವಿಚಾರ ಹೇಳಿದ್ರೆ ಡಾಕ್ಟರ್. ಯಾಕಪ್ಪ ಅಂತಂದ್ರೆ ಈಗ ಮಂಜು ಬೀಳುವಂತಹ ಒಂದು ಸಮಯ ಇಬ್ಬನಿ ಬೀಳುತ್ತಿರ್ತದ, ಅದ್ರ ಜೊತೆಗೆ ತಾವು ಒಂದು ಸ್ಪ್ರೇ ಮಾಡಿದ್ರೆ ಸ್ಪ್ರೇ ಮಾಡ್ಕೊಳ್ಬಹುದು. ಅದರೊಟ್ಟಿಗೆ ಟಾನಿಕ್ ಕೂಡ, ಸೂಕ್ಷ್ಮ ಪೋಷಕಾಂಶ ಟಾನಿಕ್ ಕೂಡ ಲಭ್ಯ ಇದೆ. ಅದನ್ನು 2 ಮಿಲಿ ಪ್ರತಿ ಲೀಟರ್ ಹಾಕೊಂಡು ಬಿಡೋದ್ರಿಂದ ಹೂ ಕಾಯಿಗಳು ಇನ್ನೂ ಜಾಸ್ತಿ ಆಗ್ತವೆ. ಅಂದ್ರೆ ಏನ್ ರೋಗ ನಾಶಕ ಏನ್ ಪೀಡನಾಶಕ ಇರ್ತದಲ್ಲ, ಅದ್ರ ಜೊತೆಗೆ ಇವನ್ನ ಉಪಯೋಗ ಮಾಡಬಹುದು. ಹೌದು, ಶಿಫಾರಸು ಇದೆ ಅದರಲ್ಲಿ ಮಾಡ್ಕೊಂಡು ಹೂಗಳು ಜಾಸ್ತಿ ಮಾಡ್ಕೊಳ್ಬಹುದು. ಆಮೇಲೆ ಬಹಳಷ್ಟು ಈಗ ಇತ್ತೀಚಿನ ಸ್ಟಾರ್ಟ್ ಆಗಿರೋದು ಉಳ್ಳಾಗಡ್ಡೆಯಲ್ಲಿ ಮಜ್ಜಿಗೆ ರೋಗದ ಹಾವಳಿ. ಸೊ ಎಲ್ಲಾ ಕಡೆ ನೋಡಿದ್ರು ಎಲ್ಲಾ ಭಾಗದಲ್ಲೂ ಕಂಪ್ಲೇಂಟ್ಸ್ ಗಳು ಬರ್ತವೆ, ಸ್ಯಾಂಪಲ್ ಕೂಡ ಬರ್ತವೆ. ರೈತರು ಫೋನ್ ಮೂಲಕ ದಿನಕ್ಕೆ ಅದೇ ಚರ್ಚೆ ಮಾಡ್ತಾರೆ, ನಮ್ಮ ಉಳ್ಳಾಗಡ್ಡೆ ಫೇಲ್ ಆಗ್ತಾ ಇದೆ ಅಂತ. ಸೊ ಬಹಳಷ್ಟು ನೋಡ್ಕೊಳ್ಬೇಕು ರೈತರು. ಇವತ್ತು ಕೂಡ ಮಂಜು ಕವಿದ ವಾತಾವರಣ ಇತ್ತು. ಸೊ ಬಿಸಿಲಿನ ಅವಧಿ ಕಡಿಮೆ ಆಗ್ತಾ ಇದೆ ನಮಗೆ ದಿನದ್ದು, ರಾತ್ರಿಯ ಅಂಶ ಜಾಸ್ತಿ ಆಗ್ತದೆ. ಸೊ ಈ ಸನ್ನಿವೇಶಗಳಲ್ಲಿ ನೋಡ್ಕೊಳ್ಬೇಕು. ಅಂತ ಟೈಮಲ್ಲಿ ನೇರಳೆ ಮಚ್ಚೆ ರೋಗ ಬರುವ ಸಾಧ್ಯತೆ ಜಾಸ್ತಿ ಇದೆ. ಅಲ್ಲಲ್ಲಿನೇ ಆಲ್ಟರ್ನೇರಿಯ ಪೋರೆ ಎಂಬ ಶಿಲೀಂಧ್ರ, ಅಲ್ಲಲ್ಲಿನೇ ಬೆಂಕಿ ಸುಟ್ಟಂಗೇನೆ ಉಳ್ಳಾಗಡ್ಡೆಯಲ್ಲಿ ಎಲೆಗಳಲ್ಲಿ ನೇರಳೆ ಮಚ್ಚೆ ರೋಗಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ಒಂದು ವಾರದಲ್ಲಿ ಅಲ್ಲಲ್ಲೇ ಸುಟ್ಕೊಂಡು ಕೊನೆಗೆ ನೆತ್ತಿ ಸುಡುವಂತಹ ರೋಗನು ಬಂದ್ಬಿಡ್ತವೆ. ಸೊ 2-3 ಫ್ಯಾಕ್ಟರ್ಗಳು ಬಾರಿ ಇಂಪಾರ್ಟೆಂಟ್. ರೈತರು ಫುಲ್ ಕ್ರಾಕಿಂಗ್ ಆಗುವಷ್ಟು ಕಾಯ್ತಾ ಇದಾರೆ. ಇನ್ನೊಂದು ನೀರು ಕೊಡಕ್ಕೆ ಕ್ರಾಕಿಂಗ್ ಆಗಬೇಕು ಅಷ್ಟುವರೆಗೆ ಕಾಯ್ತಾ ಇದಾರೆ. ಅಂತ ಸನ್ನಿವೇಶ ಕೂಡ ಎಫೆಕ್ಟ್ ಮಾಡ್ತವೆ. ಸೊ ಅತಿಯಾಗಿ ನೀರು ಕಟ್ಟುವುದು, ಆಮೇಲೆ ಅತಿಯಾಗಿ ಬಿರುಕು ಬೀಳುವಂತದ್ದು, ಎರಡೂ ಸನ್ನಿವೇಶ ಕೂಡ ತಪ್ಪೆ ಮೇನ್. ಸೊ ಅಂತ ಸನ್ನಿವೇಶದಲ್ಲಿ ಅಷ್ಟೇ, ಇತ್ತೀಚೆಗೆ ನಾವು ನೋಡಿದಾಗ ಡೆಮೋನ್ಸ್ಟ್ರೇಷನ್ ಕೂಡ ಮಾಡಿದ್ದೇವೆ. ಭೀಮಾ ಸೂಪರ್ ಒಳ್ಳೆ ವೆರೈಟಿ ಇದೆ, ಅದನ್ನು ಕೂಡ ರೈತರು ರೋಗ ನಿರೋಧಕ ಇದೆ. ಆಮೇಲೆ ಅಲ್ಲಲ್ಲಿ ಜೋಳಗಳನ್ನು ಹಾಕೋದ್ರಿಂದ ಅಲಿಲೋಪತಿ ಎಫೆಕ್ಟ್, ಅದರ ಗಾಳಿ ಕೂಡ ತುಂಬಾ ಒಳ್ಳೇದು. ಅಲ್ಲಲ್ಲಿ ಹಾಕಿದಾಗ ಈ ನೇರಳೆ ಮಚ್ಚೆ ರೋಗ, ಮಂಜಿನಿಂದ ಬರುವಂತಹ ಈ ರೋಗವನ್ನು ಹತೋಟಿ ಮಾಡಬಹುದು. ಅಂದ್ರೆ ಉಳ್ಳಾಗಡ್ಡಿ ಒಳಗೆ ಜೋಳದ ಕಾಳುಗಳನ್ನು ಮಿಶ್ರಣ ಮಾಡಬೇಕು, ಅಲ್ಲಲ್ಲಿ ಹಾಕಿದ್ರೆ ಸಾಕು, ಅದರ ಗಾಳಿ ತುಂಬಾ ಒಳ್ಳೇದು ಮೇನ್ ಆಗಿ. ಸೊ ರೈತರು ಮಡಿ ಪದ್ಧತಿಗಳಲ್ಲಿ ಮಾಡುದು ಕೂಡ ತುಂಬಾ ಒಳ್ಳೇದು. ಯಾರಾದರೂ ಮಾಡಿದ್ದಾರೆ ಇಲ್ಲಿ ತನಕ? ಇತ್ತೀಚಿನಿಗೆ ನಾವು ಕೆವಿಕೆ ವಿಜ್ಞಾನಿಗಳು ಕ್ಷೇತ್ರ ಭೇಟಿ ನೀಡಿದಾಗ ಟೋಟಲ್ 10-12 ರೈತರು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಡಿಸ್ಟಿಕ್ ಅಲ್ಲಿ, ಅವರ ವಿವರಣೆ ಕೂಡ ಬರ್ಕೊಂಡಿದ್ವಿ ನಾವು. ಸೊ ಬಹಳಷ್ಟು ಪರ್ಪಲ್ ಬ್ಲಾಚ್ ಮತ್ತೆ ಟಿಪ್ ಬರ್ನಿಂಗ್ ಇದರಿಂದ ಕಡಿಮೆ ಆಗಿದೆ ಮೇನ್ ಆಗಿ. ಅಂದ್ರೆ ಈ ಜೋಳದ ಕಾಳುಗಳನ್ನು ಮಿಶ್ರಣ ಮಾಡಿ, ಯಾಕಂದ್ರೆ ಥ್ರಿಪ್ಸ್ ನುಸಿ ಕೂಡ ಇದಕ್ಕೆ ವಾಹಕ ಆಗಿದೆ ರೋಗ ಪ್ರಸಾರಕ್ಕೆ. ಸೊ ರೈತರು ಲ್ಯಾಂಡಾ ಸೈಲೋತ್ರಿನ್ ಪಾಯಿಂಟ್ ಅರ್ಧ ಎಂ ಎಲ್ ಪ್ರತಿ ಲೀಟರ್ ನೀರು ಬಿಟ್ಟು ಸಿಂಪರಣೆ ಮಾಡಬೇಕು, ಕವಚೊಟ್ಟಿಗೆ ಆಗಲಿ ಅಥವಾ ಸ್ಕೋರ್ ಡೆಫೆನ್ ಕೊನೆಸಲ್ ಆಗಿ. ಸೊ ಅವಾಗ ಮಾತ್ರ ಆಲ್ಟರ್ನೇರಿಯ ಪೋರ್ ಇಬ್ಬರಿಂದ ಬರುವಂತಹ ಈ ಟಿಪ್ ಬರ್ನಿಂಗ್ ಇರಬಹುದು ಅಥವಾ ನೇರಳೆ ಮಜ್ಜಿ ರೋಗ ಮಜ್ಜಿಗೆ ರೋಗ ಅಂತ ಇದೆ ಅದನ್ನು ಹತೋಟಿ ಮಾಡಬಹುದು. ಆಮೇಲೆ ಬಹಳಷ್ಟು ಇಂಪಾರ್ಟೆಂಟ್ ಅಂದ್ರೆ ಟ್ರೈಕೋಡರ್ಮ ಬಿಳಿ ಪುಡಿ ಏನ್ ಸಿಗ್ತಾ ಇದೆ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಸಂಶೋಧನಾ ರೈತರು ಅದನ್ನು ಯೂಸ್ ಮಾಡಬೇಕು. ಸೊ ಬಡ್ಡೆ ಕೊಳವಿಕೆ ಏನಿದೆ ಅದನ್ನು ಕಂಟ್ರೋಲ್ ಮಾಡುವುದು, ಏನು ತಿಪ್ಪೆ ಗೊಬ್ಬರ ಇರಬಹುದು ಅಥವಾ ಬೇವಿನ ಹಿಂಡಿ ಇರಬಹುದು 100 ಕೆಜಿಗೆ 1 ಕೆಜಿಯಷ್ಟು ಮಿಶ್ರಣ ಮಾಡಿ 10-12 ದಿನ ಆದ್ಮೇಲೆ ಅದನ್ನು ಭೂಮಿಗೆ ಸೇರಿಸೋದ್ರಿಂದ ಮಣ್ಣಿನಿಂದ ಬರುವಂತಹ ರೋಗವನ್ನು ಹತೋಟಿ ಮಾಡಬಹುದು. ಸೊ ನಮಗೆ ಬಹಳಷ್ಟು ವ್ಯಾಪಕವಾಗಿ ಈಗ ಹತೋಟಿಗೆ ಸಿಗ್ತಾ ಇಲ್ಲ ಅಂದ್ರೆ ಕಡಲೆಯಲ್ಲಿ ಬರುವಂತಹ ಡ್ರೈ ರೂಟ್ ರಾಟ್ ಎಲ್ಲಾ ಕಡೆ ಕಡಲೆಗೆ ವ್ಯಾಪಕವಾಗಿ ಹೋಗ್ತಾ ಇದೆ. ಸೊ ಡ್ರೈ ರೂಟ್ ರಾಟ್ ಸೊ ಅಂತದೇ ಒಂದು ಸನ್ನಿವೇಶ ಈ ಉಳ್ಳಗಡ್ಡೆಗೂ ಈ ಸಲ ಬಂದ್ಬಿಟ್ಟಿದೆ. ಅಂದ್ರೆ ಡ್ರೈ ರೂಟ್ ರಾಟ್ ಅಂತಂದ್ರೆ ಬೇರು ಒಣಗಿ ಹೋಗ್ಬಿಡುತ್ತೆ, ಬೇರು ಒಣಗುತ್ತವೆ, ಬೇರನ್ನು ಕಿತ್ತಿದಾಗ ಎಲ್ಲವೂ ಕಪ್ಪು ಕಪ್ಪು ಕೊಳೆ ಅಂತ ಕರಗಾಗಿರುತ್ತೆ. ಸೊ ಅದರ ನಿರ್ವಹಣೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಸೊ ಒಮ್ಮೆ ರೋಗ ಬಂದ ತಕ್ಷಣನೇ ಎಕರೆ ಗಟ್ಟಲೆನೆ ಸಿಂಪರಣೆ ಹೊಡಕಾಗಲ್ಲ, ಯಾಕಂದ್ರೆ ಭೂಮಿಗೆ ಬಡ್ಡೆಗೆ ನೆನೆಯಂಗೆ ಸಿಂಪರಣೆ ಮಾಡಬೇಕಾಗುತ್ತೆ, ಅದು ಕಡಲೆ ಅಂತ ಬೆಳೆಯಲಿ ಬಹಳಷ್ಟು ಕಷ್ಟ ಆಗುತ್ತೆ. ಸೊ ಬೀಜೋಪಚಾರ ಟ್ರೈಕೋಡರ್ಮಾಗುಟ್ಟಿಗೆ ಅಥವಾ ಶಿಫಾರಸು ಮಾಡಿದ ಶಿಲೀಂಧ್ರ ನಾಶಗುಟ್ಟಿಗೆ ಮಾಡಲೇಬೇಕು, ಅವಾಗ ಮಾತ್ರ ಹಿಂಗಾರಿಯಲ್ಲಿ ಬರತಕ್ಕಂತಹ ರೋಗವನ್ನು ಹತೋಟಿ ಮಾಡಬಹುದು. ಇನ್ನೊಂದು ಮೇನ್ ಆಗಿ ಬರುವಂತಹ ಮೆಣಸಿನಕಾಯಿಯಲ್ಲಿ ಮುಟ್ರಿ ರೋಗ ಬರ್ತಾ ಇದೆ. ರೈತರು ಮುಟ್ರಿ 4 ಬಂದ್ ಬಂದ್ ಸಾಕು, ಮೇಲ್ ಮುಟ್ರಿ ಕೆಳ ಮುಟ್ರಿ ಎರಡೂ ಇದೆ, ಒಂದು ತ್ರಿಪ್ಸ್ ಮೇಲ್ ಮುಟ್ರಿ, ಆಮೇಲೆ ವೈರಸ್ ನಂಜಾಣು ಇದೆ, ವೈರಸ್ ABC 3 ವೈರಸ್ ಗಳು ಅದರಲ್ಲಿ ಇವೆ ಚಿಲ್ಲಿ ಮುರುಡಾ ಕಾಂಪ್ಲೆಕ್ಸ್ ಅಲ್ಲಿ. ಸೊ ರೈತರು ಬರೇ ಕಾನ್ಫಿಡರ್ ಮಾತ್ರ ಸಿಂಪರಣೆ ಮಾಡ್ತಾ ಇದ್ರೆ ಇದು ಬರೇ ಕಾನ್ಫಿಡರ್ ಇಂದ ಆಗುವಂತ ಕೆಲಸ ಅಲ್ಲ. ಅಮಿನೋ ಗೋಲ್ಡ್ ಅಮಿನೋ ಆಸಿಡ್ ಕಂಟೆಂಟ್ ಬೇಕೇ ಬೇಕು ಮೆಣಸಿನಕಾಯಲ್ಲಿ. ಆವಾಗ ಏನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗಿರುತ್ತೆ ಸಸಿಗಳಲ್ಲಿ ಅದನ್ನು ರಿಕವರಿ ಮಾಡಕ್ಕೆ ಅಮಿನೋ ಗೋಲ್ಡ್ 1 ml ಕಾನ್ಫಿಡಾರ್ ಅಥವಾ ಇಮ್ಡಾಕ್ರೋಪಿಡ್ 0.3 ml ಬೆರೆಸಿ ಸಿಂಪರಣೆ ಮಾಡಬಹುದು, ಅಥವಾ ಅಮಿನೋ ಗೋಲ್ಡ್ 1 ml ರಿಜೆಂಟ್ 1 ml ಎರಡನ್ನು ಮಿಕ್ಸ್ ಮಾಡಿಕೊಂಡು ಸಿಂಪರಣೆ ಮಾಡಿಕೊಂಡ್ರೆ ರೋಗವನ್ನು ಕಡಿಮೆ ಮಾಡುವುದು. ಈಗ ಸಾವಯವ ರೈತರು ಮಜ್ಜಿಗೆ ಯೂಸ್ ಮಾಡ್ತಾ ಇದ್ರೆ ಜೀವಾಮೃತ ಅಥವಾ ಮಜ್ಜಿಗೆ 2 ml ಪ್ರತಿ ಲೀಟರ್ ನೀರು ಬೆರೆಸಿಬಿಟ್ಟು 2 ವಾರಕ್ಕೊಮ್ಮೆ ಸಿಂಪರಣೆ ಮಾಡಿದ್ರೆ ಆ ಮುಟ್ರಿ ಇರತಕ್ಕಂಥದಲ್ಲಿನ ಹೂ ಆಗುವ ಅಂಶವನ್ನು ನಾವು ಪತ್ತೆ ಹಚ್ಚಿದ್ದೇವೆ. ಸೊ ಕೆಲವರು ಹೇಳ್ತಾ ಇದ್ರು ಮುಟ್ರಿ ಬಂತು ಫೇಲ್ ಆಯ್ತಂತ. ಮೆಣಸಿನಕಾಯಿಯಲ್ಲಿ ಮುಟ್ರಿ ಮಳಿಕೆ ಜೀವಕ್ಕೆ ಕೊಡುವಂತದ್ದು ಜೀವಾಮೃತ ಅಥವಾ ಮಜ್ಜಿಗೆ ಸಿಂಪರಣೆ ಮಾಡಿದ್ರೆ 2 ml ವಾಪಸ್ ಜೀವ ಬಂದು ಹೂ ಸೆಟ್ಟಿಂಗ್ ಕೂಡ ಆಗ್ತದೆ. ಅಂದ್ರೆ ಮುಟ್ರಿ ರೋಗದಿಂದ ಏನು ತೊಂದರೆ ಆಗ್ತಿತ್ತು, ಏನು ಇಳುವರಿ ಕಡಿಮೆ ಆಗ್ತಿತ್ತು, ಅದೇನು ಆಗಂಗಿಲ್ಲ, ಏನಿಲ್ಲ. 25-30% ಕೂಡ ಇಳುವರಿ ಮಾಡಬಹುದು. ಏನು 50% ಆಗುವ ಮೊದಲೇ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ 100% ಆದ್ರೆ ಅದನ್ನು ಏನೇ ಕಂಟ್ರೋಲ್ ಮಾಡಿದ್ರು ಆಗಲ್ಲ. ಮೇನ್ ಆಮೇಲೆ ಹಿರೇಕಾಯಿಯಲ್ಲಿ ಕೂಡ ಅಷ್ಟೇ, ಅಲ್ಲಲ್ಲಿ ಪಿಥಿಯಂ ಇಂದ ಡ್ಯಾಂಪಿಂಗ್ ಆಫ್ ಬರ್ತಾ ಇದೆ, ಸಸಿ ಸಾಯುವಂತ ರೋಗ ಬರ್ತವೆ. ಸೊ ಇತ್ತೀಚಿನ ನಾವು ದಿನಗಳಲ್ಲಿ ಒಂದು 2-3 ವಾರ ಹಿಂದೆ ನೋಡುವಾಗ ತಂತಿಗಳಲ್ಲಿ ಕಟ್ತಾ ಇದಾರೆ, ಅದನ್ನು ಫುಲ್ ಶೇಕ್ ಆಗಿ ವೈಬ್ರೇಷನ್ ಆಗಿದೆ ಗಾಳಿಗೆ ಇರ್ತಕ್ಕಂತಹ ಬೇರನ್ನೇ ಅಲ್ಲಾಡಿಸ್ತಾ ಇದೆ. ಅಂತ ಒಂದು ಘಟನೆ ಬೆಳಮಗಿ ಭಾಗದಲ್ಲಿ ನೋಡಿಕೊಂಡು ಅದನ್ನು ಗಟ್ಟಿಯಾಗಿ ಕಂಬಗಳನ್ನು ನೆಡಬೇಕಲ್ಲ, ರೈತರು ಆಸರೆ ಕೊಡಲೇಬೇಕು. ಬರೇ ತಂತಿಯಲ್ಲಿ ಸಪೋರ್ಟ್ ಮಾಡಿ ಕಟ್ತೀನಿ ಅಂದ್ರೆ ಆಗಲ್ಲ, ಅದಕ್ಕೆ ಆಸರೆ ಆಗಿ ಬಿದಿರುಕೋಲು ಅದು ಕೊಡಲೇಬೇಕು. ಸೊ ವೈಬ್ರೇಷನ್ ಆದ ತಕ್ಷಣನೇ ಗಾಯ ಆಗಿಬಿಡ್ತವೆ, ಅಲ್ಲಿನೇ ಸಾಯಿಲ್ ಬೋರ್ನ್ ಫಂಗಸ್ ಏನು ಮಣ್ಣಿನ ಇರ್ತಕ್ಕಂತಹ ಶಿಲೀಂಧ್ರ ಒಳಗೆ ಹೋಗುತ್ತವೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ಮಣ್ಣು ಹಾಕಿಬಿಟ್ಟು ಟ್ರೈಕೋಡರ್ಮ್ ಅನ್ನು ಪರಿಚಯಿಸಿದ್ರೆ ರೈತರು ಈ ರೋಗವನ್ನು ಹತೋಟಿ ಮಾಡಬಹುದು. ಆಮೇಲೆ ಕೆಮಿಕಲ್ ಆಗಿ ಅವರು ಕಾರ್ಬನ್ ಡೈಸಿಮ್ ಮತ್ತೆ ಮ್ಯಾಂಕೋಸಿಬ್ ಇರತಕ್ಕಂಥ ಪ್ರಾಡಕ್ಟ್ ಸಿಗ್ತವೆ, ಅದನ್ನು 2 ಗ್ರಾಂ ಪ್ರತಿ ಲೀಟರ್ ಬೆಳೆಸು ಬಡ್ಡೆ ನೆನೆಯುವಂತೆ ಸಿಂಪರಣೆ ಮಾಡಿಕೊಂಡ್ರೆ ಸೊ ಸ್ವಲ್ಪ ಸಸ್ಯಗಳನ್ನು ಉಪಯೋಗಿಸಬಹುದು. ಯಾಕಂದ್ರೆ ಹೀರೆಕಾಯಿ ಬಹಳಷ್ಟು ಹ್ಯೂಜ್ ಡಿಮಾಂಡ್ ಇದೆ. ಸೊ ಗುಲ್ಬರ್ಗಾದಲ್ಲಿ ಕಾಯಿಪಲ್ಯಗಳಿಗೆ ತರಕಾರಿ ಬೆಳೆಯಲು 2 ಇಂಪಾರ್ಟೆಂಟ್, ಒಂದು ಬದನೆ ಮತ್ತೆ ಇನ್ನೊಂದು ಹೀರೆಕಾಯಿ, 2 ಬಹಳಷ್ಟು ರೋಗಗಳನ್ನು 2 ನಿರ್ವಹಣೆ ಮಾಡಿದಲ್ಲಿ ಒಳ್ಳೆ ಇಳುವರಿಯನ್ನು ತಗೊಳ್ಬಹುದು. ರೈತ ಬಂಧುವರೇ, ಇಲ್ಲಿ ತನಕ ಡಾಕ್ಟರ್ ಜಹೀರ್ ಅಹಮದ್ ಅವರು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ತಮಗೆ. ಏನು ಈ ಬೆಳೆಗಳನ್ನು ತಾವು ಯಾರು ಬೆಳೀತಾ ಇದ್ದೀರಿ ಅವರು ದಯವಿಟ್ಟು ಲಕ್ಷ್ಯ ಕೊಡಬೇಕು, ಏನಪ್ಪಾ ಅಂತಂದ್ರೆ ಇದರೊಳಗೆ ಏನು ಅಕಸ್ಮಾತ್ ರೋಗಗಳು ಬಂದು ಅಂತೂ ಅಂತಾರೆ ನೀವು ಬಹಳಷ್ಟು ನುಕ್ಸಾನ್ ಆಗುವಂತಹ ಒಂದು ಸಂದರ್ಭ ಇರ್ತದೆ. ಅದಕ್ಕೆ ರೋಗ ಬಂದವ ಅನ್ನುವಂತಹ ಲಕ್ಷಣ ಜಲ್ದಿನೇ ಗುರುತು ಹಿಡ್ಕೊಂಡು ತಾವು ಸ್ಯಾಂಪಲ್ ಗಳನ್ನ ಒಯ್ಯಬಹುದು ಅವ್ರ ಕಡೆ, ಇಲ್ಲ ಫೋಟೋಗಳನ್ನು ಕೂಡ ತಕೊಂಡು ಹೋಗಬಹುದು. ಈ ಹೆಂಗಾದ್ರೂ ತಮ್ಮ ಕಡೆ ಮೊಬೈಲ್ ಇರ್ತದ, ಅದ್ರ ಮೂಲಕವಾಗಿ ತಾವು ಅವರ ಶಿಫಾರಸುಗಳನ್ನ ತಗೊಂಡು ಮಾರ್ಕೆಟ್ಗೆ ಹೋದ್ರೆ ಅಲ್ಲಿ ಅಗ್ರೋ ಕೇಂದ್ರದಲ್ಲಿ ಇದೇ ಔಷಧ ಬೇಕು ಅಥವಾ ಇದೇ ಒಂದು ಗೊಬ್ಬರ ಬೇಕು, ಇದೇ ರಾಸಾಯನಿಕ ಬೇಕು ಅನ್ನುವಂತಹದೊಂದು ಅವರಿಗೆ ಕೇಳಿ ತಿಳ್ಕೊಂಡು ತಾವು ಕೃಷಿಯನ್ನು ಮಾಡಿದ್ರೆ ದುಡ್ಡಿನೊಳಗೂ ಕೂಡ ಉಳಿತಾಯ ಮಾಡಿಕೊಳ್ಳಬಹುದು ಮತ್ತು ಆರೋಗ್ಯಯುತವಾದಂತಹ ಒಂದು ಬೆಳೆಯನ್ನು ಕೂಡ ಬೆಳೆಯೋದಕ್ಕೆ ಸಾಧ್ಯ ಅದ. ಅದಕ್ಕಾಗಿ ತಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರ ಜೊತೆಗೆ ತಾವು ಸಂಪರ್ಕ ಕೂಡ ಮಾಡಬಹುದು. ಅವರ ಮೊಬೈಲ್ ನಂಬರ್ ಅನ್ನು ನಾನು ಹೇಳ್ತಾ ಇದ್ದೀನಿ, ತಾವು ಬರ್ಕೊಳ್ಬಹುದು 9845300 3226 ಈ ನಂಬರ್ ನ ಸಂಪರ್ಕ ಮಾಡಿ ಡಾಕ್ಟರ್ ಝೈರ್ ಅಹಮದ್ ಅವರ ಜೊತೆಗೆ ಮಾತಾಡಬಹುದು. ಡಾಕ್ಟರ್ ಝೈರ್ ಅವರೇ, ಒಂದು ಮಾತು ನಾನು ಕೇಳ್ತೀನಿ, ನಾವು ಪ್ರತಿ ಕಾರ್ಯಕ್ರಮದೊಳಗೂ ವಿಜ್ಞಾನಿಗಳ ಅಥವಾ ಪ್ರಗತಿಪರ ರೈತರ ನಂಬರ್ಗಳನ್ನು ಕೊಡ್ತಾ ಇದ್ದೀವಿ, ಸಾಕಷ್ಟು ಜನ ರೈತ ಬಾಂಧವರು ಬರ್ಕೊಳ್ತಾನೂ ಇದ್ದಾರೆ. ಮತ್ತೆ ನಿಮ್ಮ ಅನುಭವ ಏನ್ ಹೇಳ್ತದೆ? ಈಗೇನು ನಾವು ಫೋನ್ ನಂಬರ್ ಕೊಟ್ಟಿವಿ, ಸಾಕಷ್ಟು ಸಲ ತಮ್ಮ ನಂಬರ್ ಅನ್ನು ಕೊಟ್ಟಿವಿ ನಾವು, ರೈತರು ತಮಗೆ ಸಂಪರ್ಕ ಮಾಡ್ತಾರೆ. ಬಹಳಷ್ಟು ರೈತರು ಈವನ್ 10:30 ರಾತ್ರಿವರೆಗೂ ಫೋನ್ ಬರ್ತವೆ, ಮುಂಜಾನೆ 6:30 ಸ್ಟಾರ್ಟ್ ಆಗ್ತವೆ. ಸೊ ಪ್ರತಿಯೊಂದಕ್ಕೂ ರೈತರು ಮಾಡ್ಕೊಳ್ತಾರೆ. ಸೊ ಕೆಮಿಕಲ್ ಶೆಡ್ಯೂಲ್ ಆಗಿರ್ಬೋದು, ಹವಾಮಾನ ಮಾಹಿತಿ ಇರ್ಬೋದು, ಅಥವಾ ಬರುವಂತಹ ಮುಂಜಾಗ್ರತಾ ಕ್ರಮಕ್ಕೆ ಪ್ರತಿಯೊಂದು ಮಾಡಿದ್ರೆ ದಯವಿಟ್ಟು ಸರ್ ಮೆಸೇಜ್ ಮಾಡಿ ಅಂತಲೂ ಹೇಳ್ತಾರೆ. ಅಥವಾ ಅಲ್ಲಿ ದುಕಾನಿಗೆ ಹೋಗಿರ್ತೇವೆ, ಅಲ್ಲಿಗೆ ಫೋನ್ ಹಚ್ಚುತ್ತೇವೆ, ಅವಾಗ ಬೇಕಾದ್ರೂ ಅಂಗಡಿಯವರು ಕೊಟ್ಕೊಂಡು ಅದೇ ಶಿಫಾರಸು ಮಾಡಿದ ಕೆಮಿಕಲ್ ಮಾಡ್ಕೊಂಡು ಅಂಗಡಿಯವರಿಗೆ ನಿಮ್ ಕಡೆ ಕೊಡರಿ ಅಂತ ಹೇಳಿ ಅನಾವಶ್ಯಕ ಔಷಧಿಗಳ ಪರ್ಚೇಸ್ ಕೂಡ ತಪ್ಪುತ್ತೆ. ಅಡ್ಡಿಯಲ್ಲಿ ಇದು ಬಹಳ ಒಳ್ಳೆ ಬೆಳವಣಿಗೆ, ಯಾಕಪ್ಪ ಅಂತಂದ್ರೆ ಇವತ್ತು ಬಹಳಷ್ಟು ತುಟ್ಟಿ ಆಗ್ಯದ, ಅದನ್ನ ನಾವು ಸಮಯೋಚಿತವಾಗಿ ಮತ್ತ ಖರ್ಚು ಕಡಿಮೆ ಮಾಡುವಂತಹ ನಿಟ್ಟಿನೊಳಗೆ ಕೆಲಸ ಮಾಡಬೇಕಾಗಿದೆ. ಒಳ್ಳೇದು ಡಾಕ್ಟರ್ ಝೈರ್ ಅಹಮದ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಈಗೇನು ಈ ಬೆಳೆಗಳ ಇದಾವೆ, ಇವು ಬಹಳ ವಾಣಿಜ್ಯ ಬೆಳೆಗಳು ಅಂತಾನೆ ಹೇಳಬಹುದು, ದಿವಸ ಅವರಿಗೆ ದುಡ್ಡು ಕೊಡುವಂತಹ ಬೆಳೆಗಳಿವೆಲ್ಲ, ಇವುಗಳನ್ನ ಕಾಪಾಡಿಕೊಂಡು ತಾವು ಇನ್ನಷ್ಟು ಹೆಚ್ಚಿನ ಲಾಭ ಮಾಡಿಕೊಳ್ತೀರಿ ಅಂತ ಹೇಳಿ ತಿಳ್ಕೊತೀವಿ. ಇಲ್ಲಿ ತನಕ ತಮ್ಮ ಜೊತೆಗೆ ಸಂವಾದ ನಡೆಸಿದಂತಹ ಡಾಕ್ಟರ್ ಝೈರ್ ಅಹಮದ್ ಅವರಿಗೆ ತುಂಬಾ ಧನ್ಯವಾದಗಳು, ನಮಸ್ಕಾರ. ತಜ್ಞವಾಣಿಯಲ್ಲಿ ತರಕಾರಿ ಬೆಳೆಯಲ್ಲಿ ಬರುವ ರೋಗಗಳು ಹಾಗೂ ನಿಯಂತ್ರಣ ಕ್ರಮ, ಈ ಕುರಿತು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾದ ಡಾ ಝೈರ್ ಅಹಮದ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇದೀಗ ಧರೆಪ್ಪದುರ್ಗಿ ಹಾಗೂ ಸಂಗಡಕರಿಂದ ಒಂದು ಡೊಳ್ಳಿನ ಪದ ಕೇಳೋಣಂತ. Thank you.